ನಿಗಮ ತಿಳಿಸಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಕಲಬುರಗಿಯಲ್ಲಿ ದಿನದ ಗರಿಷ್ಠ 38.3 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಸಂಜೆ ಅಥವಾ ರಾತ್ರಿ ಮಳೆ, ಗರಿಷ್ಠ 33, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಸ್ರೋದಿಂದ ಮರುಬಳಕೆ ರಾಕೆಟ್ ತಂತ್ರಜ್ಞಾನ ಪ್ರಯೋಗ ಯಶಸ್ವಿ, ಹೊಸ ಮೈಲಿಗಲ್ಲು. ರಾಜ್ಯಾದ್ಯಂತ ಪೊಲೀಸ್ ಧ್ವಜ ದಿನ ಆಚರಣೆ, ಅಧಿಕಾರಿಗಳಿಗೆ ಸನ್ಮಾನ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಅದ್ದೂರಿ ಶ್ರೀಕಂಠೇಶ್ವರ ಪಂಚರಥೋತ್ಸವ. ಐಪಿಎಲ್ ಕ್ರಿಕೆಟ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 6:51.25. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ, ಈ ಕುರಿತು ಹಾಸನದ ಕಾರ್ಯಕೆರೆಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಶಿವಶಂಕರ್ ಎಂ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಈಗ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ವರದಿಯಂತೆ ಹಾಸನ ಜಿಲ್ಲೆಯಾದ್ಯಂತ ಇಂದು ಸಾಧಾರಣವಾಗಿ ಮೋಡ ಕವಿದ ವಾತಾವರಣವಿತ್ತು. ಇಂದಿನ ಕನಿಷ್ಠ ತಾಪಮಾನ 20 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ ತಾಪಮಾನ 33 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಎಂದು ಹವಾಮಾನ ಇಲಾಖೆಯ ವರದಿಯಲ್ಲಿ ತಿಳಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ಸಿರಿಧಾನ್ಯ ಧಾರೆ. ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ. ಪ್ರಾಯೋಜಕರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿ ಪ್ರಸಾರವಾಗ್ತಿದೆ. ಇದರಲ್ಲಿ ಸಿರಿಧಾನ್ಯಗಳ ಸಂರಕ್ಷಣೆ ಹಾಗೂ ಮೌಲ್ಯವರ್ಧನೆ, ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಎಂ ಶಿವಶಂಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈವರೆಗೆ ನಾವು ಈ ಸಿರಿಧಾನ್ಯಗಳು ಅಂತ ಅಂದರೆ ಏನು, ಸಿರಿಧಾನ್ಯಗಳನ್ನ ಎಲ್ಲೆಲ್ಲಿ ಸಾಗುವಳಿಯನ್ನ ಮಾಡಲಾಗುತ್ತೆ, ಅದರಲ್ಲಿ ಯಾವ್ಯಾವ ತಳಿಗಳಿದ್ದಾವೆ, ಮತ್ತೆ ಈ ಸುಧಾರಿತ ಬೇಸಾಯ ಕ್ರಮಗಳು ಹೇಗಿದ್ದಾವೆ ಅನ್ನುವಂಥ ವಿಚಾರಗಳನ್ನ ತಿಳಿದುಕೊಂಡ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈ ಪ್ರಮುಖವಾದಂತಹ ಧಾನ್ಯಗಳು ಯಾವ್ಯಾವು, ಸಿರಿಧಾನ್ಯಗಳಿಗೆ ಇದರಲ್ಲಿ ಯಾವ ಸ್ಥಾನಮಾನ ಇದೆ, ಯಾವ್ಯಾವ ರೀತಿಯ ಧಾನ್ಯಗಳು ಇದ್ದಾವೆ, ಇವನ್ನ ಹೇಗೆಲ್ಲ ಸಾಗುವಳಿ ಮಾಡಲಾಗುತ್ತೆ, ಅದರ ಉಪಯೋಗಗಳೇನು, ಮತ್ತೆ ಮೌಲ್ಯವರ್ಧನೆ ಮತ್ತೆ ಸಂಸ್ಕರಣೆಯನ್ನ ಹೇಗೆ ಮಾಡಲಾಗುತ್ತೆ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿಯ ಬಳಿ ಇರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಶಿವಶಂಕರ್ ಅವರು. ಶಿವಶಂಕರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾವು ಸಾಕಷ್ಟು ಧಾನ್ಯಗಳ ಬಗ್ಗೆ ಮಾತನಾಡ್ತಿರ್ತೀವಿ ಮತ್ತೆ ಬಳಕೆಯನ್ನು ಕೂಡ ಮಾಡ್ತೇವೆ. ಪ್ರಮುಖವಾಗಿ ಎಷ್ಟು ಬಗೆಯ ಧಾನ್ಯಗಳನ್ನು ನಾವು ಕಾಣಬಹುದು ಸರ್? ಈಗ ಪ್ರಮುಖವಾಗಿ ಧಾನ್ಯಗಳಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಮೇಜರ್ ಸೀರಿಯಲ್ಸ್ ಅಂತಾರೆ, ಕೋರ್ ಸೀರಿಯಲ್ಸ್ ಅಂತಾರೆ, ಮತ್ತೆ ಮಿಲ್ಲೆಟ್ಸ್ ಅಂತಾರೆ. ಮೇಜರ್ ಸೀರಿಯಲ್ಸ್ ಅಂದ್ರೆ ಪ್ರಮುಖ ಧಾನ್ಯಗಳು ಅಂತಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಕಿ ಮತ್ತು ಗೋಧಿ. ಇವು ಮೊದಲನೇ ಪ್ರಮುಖವಾದಂತ ವಿಶಾಲವಾಗಿ ಅತಿ ಹೆಚ್ಚಾಗಿ ಬೆಳೆಯುವಂತದ್ದು ಇವು. ಸೊ ನಮ್ಮ ದೇಶದಲ್ಲಿ ಎಲ್ಲೇ ಹೋಗ್ಲಿ, ನಾವು ಎಲ್ಲೇ ಸುತ್ತಾಡಿದ್ರು ಅತಿ ಹೆಚ್ಚಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಕಿ ಭತ್ತ ಬೆಳಿತೀವಿ. ಅದೇ ರೀತಿ ಕೆಲವೊಮ್ಮೆ ಕೆಲವೊಂದು ರಾಜ್ಯಗಳಲ್ಲಿ, ವಿಶೇಷವಾಗಿ ಉತ್ತರ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಈ ಉತ್ತರ ಭಾರತ ಕಡೆ ಅತಿ ಹೆಚ್ಚಾಗಿ ಗೋಧಿ ಬೆಳೀತಾರೆ. ಸೊ ನಮಗೆ ನಾವು ಮಿಲ್ಲೆಟ್ಸ್ ಅಂತಂದ್ರೆ ಸಿರಿಧಾನ್ಯಗಳು ಅಥವಾ ಧಾನ್ಯಗಳು, ಕಿರುಧಾನ್ಯಗಳು ಏನಂತೀವಲ್ಲ, ಇವುಗಳು ಕಂಪೇರ್ ಮಾಡ್ಕೊಂಡಾಗ ಅತಿ ಹೆಚ್ಚಾಗಿ ಬೆಳೆದ್ಯಾವುದು ಅಂತಂದ್ರೆ ಅಕ್ಕಿ ಮತ್ತು ಗೋಧಿ. ಸೊ ಅದಕ್ಕೆ ಬಿಟ್ಟು ನೆಕ್ಸ್ಟ್ ಬಂದ್ರೆ ಮೇಜು, ಜೋಳ, ಸೋರ್ಗಮ್ ಅಂತೀವಿ ಅಂದ್ರೆ ಬಿಳಿ ಜೋಳ ಅಥವಾ ಊಟದ ಜೋಳ ಅಂತೀವಿ, ಅದಕ್ಕೆ ಅದು ಹೆಚ್ಚಾಗಿ ಬೆಳಿತೀವಿ. ಅದರ ಜೊತೆನಲ್ಲಿ ಮಿಲ್ಲೆಟ್ಸ್ ಅಂತ, ಮಿಲ್ಲೆಟ್ಸ್ ಅಂತಂದ್ರೆ ಕಿರುಧಾನ್ಯಗಳು, ಸಿರಿಧಾನ್ಯಗಳು, ಪೋಷಕ ಧಾನ್ಯಗಳು. ಸೊ ತಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಪರ್ಲ್ ಮಿಲ್ಲೆಟ್ ಅಂತಾರೆ, ಸಜ್ಜೆನೂ ಜಾಸ್ತಿ ಹೆಚ್ಚಾಗಿ ಬೆಳಿತಾರೆ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಕಡೆ ಅನ್ನು ಪ್ರಮುಖವಾಗಿ ಊಟಕ್ಕೂ ಬೆಳೆಸ್ತಾರೆ ತಮಗೆಲ್ಲ ಗೊತ್ತಿರೋ ಹಾಗೆ. ಎರಡನೇದಾಗಿ ಸ್ಮಾಲ್ ಮಿಲ್ಲೆಟ್ಸ್ ಅಂದ್ರೆ ಕಿರುಧಾನ್ಯಗಳು, ಸಿರಿಧಾನ್ಯಗಳು ಮತ್ತೆ ಪೋಷಕ ಧಾನ್ಯಗಳು ಅಂತಾರೆ. ಅದರಲ್ಲಿ ಪ್ರಮುಖವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ರಾಗಿನೂ ಸ್ಮಾಲ್ ಮಿಲ್ಲೆಟ್ಸ್ ಕಿರುಧಾನ್ಯಗಳು ಬರುತ್ತೆ. ನವಣೆ ಅಂತ ತಾವು ಕೇಳಿದಿರಿ, ಸಾವೆ, ಬರುಗು, ಊದಲು, ಆರಕ, ಕೊರಲೆ, ಇವೆಲ್ಲನೂ ಸ್ಮಾಲ್ ಮಿಲ್ಲೆಟ್ಸ್ ಕಿರುಧಾನ್ಯಗಳು ಬರುತ್ತೆ. ತಮ್ಗೆ ಗೊತ್ತಿರ್ಬೋದು ಸೂಡ ಸೀರಿಯಲ್ಸ್ ಅಂತಾರೆ, ಕಪಟ ಧಾನ್ಯಗಳು ಅಂತಾರೆ ಅದನ್ನ, ಕಾಮನ್ ಆಗಿ ಸೂಡೋ ಸೀರಿಯಲ್ಸ್ ಅಂತೀವಿ. ಅದು ಅತ್ಯಂತ ಪೋಷಕ ಭರಿತ, ಅತಿ ಚಿಕ್ಕದಾದಂತ, ಕಣ್ಣಿಗೆ ಕಾಣಿಸಿದ್ರೆ ತುಂಬಾ ತುಂಬಾ ಸಣ್ಣ ಕಾಳುಗಳ ಗ್ರೇನ್ಸ್ ಅಂದ್ರೆ ಧಾನ್ಯಗಳು ತರ ಕಾಣಿಸುತ್ತೆ, ಅದನ್ನ ಸೂಡೋ ಸೀರಿಯಲ್ಸ್ ಅಂತಾರೆ. ಅಂದ್ರೆ ಗಿಡ ಕಾಳುಗಳ ರೀತಿ ಇರುವಂತ ಗಿಡಗಳ ತರ ಹೋಲಿಕೆ ಇರ್ತದೆ, ಆ ಗ್ರೇನ್ಸ್ ಮಾತ್ರ, ಧಾನ್ಯಗಳ ಮಾತ್ರ ಪೌಡರ್ ತರ ಅಂದ್ರೆ ಸಣ್ಣ ಸಣ್ಣ ಆ ತರ ಕಾಣಿಸುತ್ತೆ. ಅಂತಂದ್ರೆ ಸಸ್ಯ ನಮಗೆ ನೋಡ್ಲಿಕ್ಕೆ ದ್ವಿದಳ ಧಾನ್ಯ ತರ ಕಾಣಿಸುತ್ತೆ, ಆದ್ರೆ ಅದರ ಬೀಜಗಳು ಮಾತ್ರ ಏಕದಳ ಆಗಿರುತ್ತೆ. ಸೊ ಉದಾಹರಣೆಗೆ ಅಮರಾಂತಸ್ ಅಂತ ಅಂದ್ರೆ ರಾಜಗಿರಿ ಅಂತೀವಿ ನಾವು, ಈ ದಂಟು ಸೊಪ್ಪಿನ ಬೀಜ ಅಂತ ಕೇಳಿರ್ಬೋದು, ಅದು ಇರುತ್ತೆ. ಮತ್ತೆ ಕಿನೋವಾ ಅಂತ ಕೇಳಿರ್ಬೋದು ತಾವು, ಚಿಯಾ ಅಂತ ಕೇಳಿರ್ಬೋದು, ಬಕ್ವೀಟ್ ಅಂತ ಅಂದ್ರೆ ಗೋಧಿ, ಗ್ಲುಟಿನ್ ಕಂಟೆಂಟ್ ಅನ್ನೋದು ಗೋಧಿನಲ್ಲಿ ಜಾಸ್ತಿ ಇರುತ್ತೆ, ಈ ಬಕ್ವೀಟ್ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ ಸರ್. ಸೊ ಆದ್ರಿಂದ ಇದು ಸಹ ಆರೋಗ್ಯಕ್ಕೆ ಒಳ್ಳೇದು, ತುಂಬಾ ಒಳ್ಳೇದು, ಪೋಷಕ ಭರಿತವಾದಂತದ್ದು. ಸೊ ಇವೆಲ್ಲಾನು ಸಿರಿಧಾನ್ಯಗಳು, ಕಿರುಧಾನ್ಯಗಳು ಅಥವಾ ಪೋಷಕ ಧಾನ್ಯಗಳು ಅಂತ ಕರಿತೀವಿ ಸರ್. ತಾವು ಸಿರಿಧಾನ್ಯಗಳ ಬಗ್ಗೆ ಹೇಳಿದ್ರಿ ಸರ್, ಯಾವ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಇದನ್ನ ಬೆಳೆಯಲಾಗುತ್ತೆ, ಮತ್ತೆ ಆ ಭಾಗದಲ್ಲಿ ಯಾಕೆ ಇದರ ಸಾಗುವಳಿ ಜಾಸ್ತಿ ಇದೆ? ಯಾಕೆ ಅಂತಂದ್ರೆ ಇದು ಪ್ರಮುಖವಾಗಿ ಸಿರಿಧಾನ್ಯಗಳನ್ನ ಎಲ್ಲಿ ಮಳೆ ಕಡಿಮೆ ಬೀಳುತ್ತೋ ಅಂತ ಪ್ರದೇಶದಲ್ಲಿ ಜಾಸ್ತಿ ಬೆಳೀತಾರೆ. ಯಾಕೆ ಅಂತ ಪ್ರದೇಶದಲ್ಲಿ ಬೆಳೀತಾರೆ ಅಂತಂದ್ರೆ ಇದು ತುಂಬಾ ನೀರ್ ಕೇಳೋದಿಲ್ಲ, ಅದು ಕಡಿಮೆ ನೀರಿನಲ್ಲಿ ಬೆಳೆಯುವಂತ ಬೆಳೆಗಳು, ಜೊತೆಗೆ ಗೊಬ್ಬರಗಳು ಕಡಿಮೆ ಕೊಟ್ಟರು ಸಾಕು, ಇದಕ್ಕೇನು ಜಾಸ್ತಿ ಗೊಬ್ಬರ ಅವಶ್ಯಕತೆ ಇರೋದಿಲ್ಲ, ಜೊತೆಗೆ ಔಷಧಿಗಳಂತೂ ಅವಶ್ಯಕತೆನೇ ಇಲ್ಲೇ ಇಲ್ಲ. ಸೊ ಆದ್ದರಿಂದ ಎಲ್ಲಿ ವಿಶೇಷವಾಗಿ ಮಳೆ ಅಭಾವ ಇರುತ್ತೋ, ಎಲ್ಲಿ ಬೆಟ್ಟ ಗುಡ್ಡಗಳು ಸ್ವಲ್ಪ ಸಮತೋಟವಾದಂತಹ ಪ್ರದೇಶ ಇರೋದಿಲ್ವೋ ಅಂತ ಕಡೆ ಅತಿ ಹೆಚ್ಚಾಗಿ ಇಂಥ ಸಿರಿಧಾನ್ಯಗಳನ್ನ ಬೆಳೀತಾರೆ. ಜೊತೆಗೆ ಇದು ವಿಶೇಷವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ತುಮಕೂರು ಜಿಲ್ಲೆ, ಮತ್ತೆ ಚಿತ್ರದುರ್ಗ ಜಿಲ್ಲೆ, ಮತ್ತೆ ಕೆಲವೊಂದು ಭಾಗ ದಾವಣಗೆರೆ ಜಿಲ್ಲೆ, ಹಾವೇರಿ, ಅದೇ ರೀತಿ ಯಾದಗಿರಿ, ಈ ಒಂದು ಜಿಲ್ಲೆಗಳ ಮುಖಾಂತರ ಒಂದು ಕೆಲವೊಂದು ಪ್ರದೇಶದಲ್ಲಿ ಇದನ್ನು ಅತಿ ಹೆಚ್ಚಾಗಿನೂ ಬೆಳೀತಾರೆ. ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ತಾಲೂಕು, ಕಣಕಟ್ಟೆ ಹೋಬಳಿ, ಮತ್ತೆ ಈ ಮಾಡಾಳು, ಈ ಪ್ರದೇಶದಲ್ಲಿ ಹೆಚ್ಚಾಗಿ ಈ ಸಿರಿಧಾನ್ಯಗಳನ್ನು ಬೆಳೀತಾರೆ. ಈ ಸಿರಿಧಾನ್ಯಗಳ ಉಪಯೋಗಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ಸರ್, ಸಿರಿಧಾನ್ಯಗಳು ತಮಗೆಲ್ಲ ಗೊತ್ತಿರೋ ಹಾಗೆ ಅತ್ಯಧಿಕವಾದಂಥ ಪೋಷಕಾಂಶಗಳ ಆಗರ, ಪೋಷಕಾಂಶಗಳ ಭರಿತವಾದಂಥ ಧಾನ್ಯಗಳು. ಈ ಧಾನ್ಯಗಳಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ, ಸರ್ಕಾರ ಪಿಷ್ಟ ಅಂತಾನೆ ಕಾರ್ಬೋಹೈಡ್ರೇಟ್ಸ್ ಅದು ಸಹ ಕಡಿಮೆ ಇರುತ್ತೆ. ಕಡಿಮೆ ಅಂತಂದ್ರೆ ನಮಗೇನು ಇದು ತುಂಬಾ ಏನು ಗಿಲ್ವೇ ಇಲ್ಲ ಅಂತ ಹೇಳಂಗಿಲ್ಲ, ಇದೆ ಅಲ್ಲ, ಬಟ್ ಅದಕ್ಕೆ ಸರಿಸಮಾನವಾಗಿ ಫೈಬರ್ ಕಂಟೆಂಟ್ ನಾರಿನಂಶ ಇರೋದ್ರಿಂದ ಸೊ ಇದನ್ನ ನಾವು ಅತಿ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಎಲ್ಲಾ ತರ ಈ ಕಾಯಿಲೆಗಳಿರೋಂತ ರೋಗ ಇರುವಂತಹ ವ್ಯಕ್ತಿಗಳು ಸಹ ಇದನ್ನ ಉಪಯೋಗಿಸ್ಕೊಬಹುದು. ಜೊತೆಗೆ ಈಗ ಉದಾಹರಣೆಗೆ ನಾವು ಏನು ಸಾವೆ ಅಂತೀವಲ್ಲ, ಸಾವೆನಲ್ಲಿ ಅತ್ಯಧಿಕವಾದಂತಹ ಕಬ್ಬಿಣದ ಅಂಶ ಇರುತ್ತೆ. ಅದೇ ರೀತಿ ಊದ್ಲು ಅಂತ ಹೇಳ್ತೀವಿ, ಅತಿ ಆಂಟಿ ಆಕ್ಸಿಡೆಂಟ್ ಕಾಂಪೌಂಡ್ ಜಾಸ್ತಿ ಇರುತ್ತೆ. ಮತ್ತೆ ಈ ರೀತಿ ಎಲ್ಲಾ ತರದ ಒಂದು ಪೋಷಕಾಂಶ ಇರೋದ್ರಿಂದ ಇದು ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ. ಮತ್ತೆ ಇದನ್ನ ಎಲ್ಲಾ ತರ ಇರುವಂತ ಕಾಯಿಲೆಗಳು ಏನು ಇರ್ತಾವಲ್ವಾ, ಬಿಪಿ ಅಂತೀವಿ, ಶುಗರ್ ಅಂತೀವಿ, ಸಕ್ಕರೆ ಕಾಯಿಲೆ, ಇಂಥವರೆಲ್ಲಾನು ಮೆದುಮೇಹ ಕಾಯಿಲೆ ಅಂತ ಏನಂತೀವಲ್ಲ, ಇಂಥವರೆಲ್ಲಾನು ಇಂಥ ಪದಾರ್ಥಗಳನ್ನ ಸಿರಿಧಾನ್ಯಗಳ ಉಪಯೋಗಿಸಿದ ಪದಾರ್ಥಗಳನ್ನ ಉಪಯೋಗಿಸ್ಕೊಬಹುದು ಅಂತ ಹೇಳ್ಬೋದು. ಸರ್, ತಾವಾಗ್ಲೇ ಹೇಳಿದ್ರಿ ಎಲ್ಲಿ ಮಳೆ ಕಡಿಮೆ ಬೀಳ್ತಾ ಇತ್ತೋ ಆ ಭಾಗದಲ್ಲೆಲ್ಲ ಸಿರಿಧಾನ್ಯಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಸಾಗುವಳಿ ಮಾಡ್ತಾ ಇದ್ರು ಮತ್ತೆ ಬಳಕೆಯನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಹೌದು, ಯಾಕೆ ಕಡಿಮೆ ಆಯ್ತು ಸರ್ ಇದರ ಒಂದು ಬಳಕೆ? ಸರ್, ಪ್ರಮುಖವಾಗಿ ಮೂರು ನಾಲ್ಕು ಕಾರಣಗಳಿದಾವೆ ಬಳಕೆ ಕಡಿಮೆ ಆಗ್ಲಿಕ್ಕೆ. ಒಂದು, ಲ್ಯಾಕ್ ಆಫ್ ಅವೇರ್ನೆಸ್ ಅಂತೀವಿ ನಾವು, ಅಂದ್ರೆ ಇದ್ರ ಬಗ್ಗೆ ಸರಿಯಾದಂತ ಮಾಹಿತಿ ಕೊರತೆ. ಎರಡನೇದಾಗಿ ಇದಕ್ಕೆ ಸರಿಯಾದಂತ ಪ್ರೊಸೆಸಿಂಗ್ ಒಕ್ಕಣೆ ಮಾಡ್ಲಿಕ್ಕೆ ಅಥವಾ ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಸರಿಯಾದಂತ ಮಿಷಿನರಿಸ್ ಅಂತೀವಿ ಅವು ಇಲ್ಲದ ಕಾರಣ. ಆಮೇಲೆ ಇದನ್ನ ಎಲ್ಲಾ ಕಡೆನೂ ಧಾರಾಳವಾಗಿ ಸಿಗುತ್ತೆ ಅಂತ ಹೇಳಂಗಿಲ್ಲ. ಕೆಲವೇ ಕೆಲವು ಮಾಲ್ಗಳಲ್ಲಿ, ಕೆಲವೇ ಕೆಲವು ಔಟ್ಲೆಟ್ಗಳಲ್ಲಿ ಇದನ್ನ ಮಾರಾಟ ಮಾಡ್ತಾರೆ. ಹಳ್ಳಿಗಳಲ್ಲಿ ತಗೊಳ್ಳಿ, ಹಳ್ಳಿಗಳಲ್ಲಿ ಸಿಗೋದೇ ಇಲ್ಲ, ಟೌನ್ ಬಂದ್ರೆ ಸಿಗೋದು. ಸೊ ಇದ್ರ ಬಗ್ಗೆ ಬೇಕು ಅಂದಾಗ ಸಿಗೋದಿಲ್ಲ, ಅದೊಂದು. ಮತ್ತೆ ಆಹಾರ ಪದ್ಧತಿ, ಈಗ ರಾಗಿ ಅವಶ್ಯಕತೆ ಇದೆ, ಮುದ್ದೆ ಕಂಪಲ್ಸರಿ ತಿನ್ಲೇಬೇಕು ಅಂದ್ರೆ ಮುದ್ದೆ ತಿಂತೀವಿ, ಅನ್ನ ಕಂಪಲ್ಸರಿ ತಿನ್ಬೇಕಾದ್ರೆ ಅನ್ನ ಸರಿಯಾದ ಸಮಯ ಅನ್ನ ಮಾಡ್ಕೊಂಡು ತಿಂತೀವಿ, ಚಪಾತಿ ಬೇಕು ಅಂದಾಗ ಚಪಾತಿ ಅದು ನಮ್ಗೆ ಅವಶ್ಯಕತೆ ಇದೆ, ಚಪಾತಿ ತಿನ್ಲೇಬೇಕು ಅಂತೀವಿ ತಿಂತೀವಿ. ಅದೇ ರೀತಿ ನವಣೆನಲ್ಲಿನೂ ಸಹ ಸಾವೆನಲ್ಲಿ ಸಹ ಕಿರಿಧಾನ್ಯಗಳು ನಾವು ಇಂಥ ಅಡಿಗೆ ಮಾಡ್ಕೊಂಡು ತಿನ್ಬೇಕು ಅಂತ ಯಾರಿಗೂ ಅವಶ್ಯಕತೆ ಇರೋದಿಲ್ಲ. ತಿನ್ಬೇಕು ಅಂತ ಒಂದು ಪ್ರೋತ್ಸಾಹದ ಮೇಲೆ, ಒಂದು ಪ್ರೆಜರ್ ಮೇಲೆ ನಾವು ತಿನ್ಬೇಕೇ ವಿನಃ ತಿನ್ಲೇಬೇಕು, ಸಿಗುತ್ತೆ ತಿನ್ಬೇಕು ಅಂತ ಒಂದು ಫುಡ್ ಹ್ಯಾಬಿಟ್ ಅಂತ ಯಾರು ಮಾಡ್ಕೊಳ್ಲಿಲ್ಲ ಕಡ್ಡಾಯವಾಗಿ. ಸೊ ಇದು ಒಂದು. ಆಮೇಲೆ ಕೆಲವೊಂದು ಅದರದ ಒಂದು ಗುಣ, ಯಾವ್ದ್ರದ್ದು ಆ ನವಣೆ ಸಾವೆ ಅವ್ರದೊಂದು ಗುಣ. ಈಗ ಮುದ್ದೆನ ನಾವೇನು ಸ್ಟೇಫಲ್ ಫುಡ್ ಅಂತ ನಾವು ಏನು ಉಪಯೋಗಿಸ್ಕೊಂಡು ತಿಂತೀವೋ ಅದೇ ರೀತಿ ಇದನ್ನ ನಾವು ತಿನ್ನಂಗಿಲ್ಲ. ಈಗ ಮುದ್ದೆ ಮಾಡ್ಕೊಂಡು ತಿಂತೀವಿ ಅಂತ ಹೇಳಂಗಿಲ್ಲ. ಅದನ್ನ ಏನೋ ಒಂದು ರೂಪದಲ್ಲಿ, ಸಿರಿಧಾನ್ಯಗಳನ್ನ ಅದರದೇ ಆದಂತ ಒಂದು ರೂಪದಲ್ಲಿ ಒಂದು ಪದ್ಧತಿನಲ್ಲಿ ಆಹಾರ ಪ್ರಿಪೇರ್ ಮಾಡಿ ತಿನ್ಬೇಕು. ಮತ್ತೆ ಇದಕ್ಕೆ ಸೂಟಬಲ್ ಆಗಿ ಪ್ರಮುಖವಾಗಿ ನಾನು ಆಗಲೇ ಹೇಳ್ದಂಗೆ ಪ್ರೊಸೆಸಿಂಗ್ ಟೆಕ್ನಾಲಜಿ, ಅದನ್ನ ನಾವು ಏನು ಅದನ್ನ ಹಿಟ್ಟು ಮಾಡೋದು, ಪ್ರೊಸೆಸಿಂಗ್ ಮಾಡಿ ಅಕ್ಕಿ ಮಾಡೋದು, ಅಕ್ಕಿ ಮಾಡೋದು, ಹಿಟ್ಟು ಮಾಡೋದು, ಈ ಟೆಕ್ನಾಲಜಿ ಮಾಡುವಂತ ಮಿಷಿನರಿಸು ರೆಗ್ಯುಲರ್ ಆಗಿ ಇರೋ ಸಿಗತ್ತಿಲ್ಲ, ಎಲ್ಲೋ ಅವ ಕಳೆ ಇರ್ತದೆ. ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಮ್ಮ ರೈತರಿಗೆ ಕಷ್ಟ, ಒಕ್ಕಣೆ ಮಾಡಕ್ ಕಷ್ಟ. ಮೆಕಾನೈಸೇಷನ್ ಅಂತೀವಲ್ಲ, ಮಿಷಿನರಿ ಮೆಕಾನೈಸೇಷನ್ ಇರ್ಬೋದು, ಮತ್ತೆ ಪ್ರೊಸೆಸಿಂಗ್ ಟೆಕ್ನಾಲಜಿ ಇರ್ಬೋದು, ಇದರದ್ದು ಸ್ವಲ್ಪ ಅಭಾವದಿಂದ ಇಂಥ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ನಾವು. ತಾವಾಗ್ಲೇ ಹೇಳಿದಾಗೆ ಈ ಸಂಸ್ಕರಣೆ ಅನ್ನೋಂಥದ್ದು ಬಹಳ ಮುಖ್ಯ ಸಿರಿಧಾನ್ಯಗಳಲ್ಲಿ. ಸಂಸ್ಕರಣೆಯನ್ನ ಮಾಡದೆ ನಾವು ಅದನ್ನ ಬಳಕೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಯಾವ್ಯಾವ ಸಿರಿಧಾನ್ಯಗಳ ಸಂಸ್ಕರಣೆಯನ್ನ ಹೇಗೆ ಮಾಡಬಹುದು, ಸಂಸ್ಕರಣೆಯ ಮೂಲಕ ಏನೆಲ್ಲ ಹೊಸ ಪದಾರ್ಥಗಳನ್ನ ಪಡೆದುಕೊಳ್ಬಹುದು, ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಸರ್, ಸಂಸ್ಕರಣೆ ಅಂತಂದ್ರೆ ಎಲ್ಲಾ ತರ ಸೀರಿಯಲ್ಸ್ ಧಾನ್ಯಗಳಿದಾವಲ್ಲ, ಏನ್ ನಾನು ಹೇಳಿದ್ನಲ್ಲ ನವಣೆ, ಆರ್ಕ, ಊದ್ಲು, ಸಾವೆ, ಇವೇನಿದಾವಲ್ಲ, ಇವನ್ ಸಂಸ್ಕರಣೆ ಮಾಡೋದು ಅಂತಂದ್ರೆ ಕ್ಲೀನ್ ಮಾಡೋಂಥದ್ದು, ಆಮೇಲೆ ಹೊಟ್ಟೆ ತೆಗೆಯಂಥದ್ದು, ಅದು ಬಿಟ್ಟು ನೆಕ್ಸ್ಟ್ ಅಕ್ಕಿ ಮಾಡ್ತಾರೆ. ಅಕ್ಕಿ ಮಾಡಿದ್ಮೇಲೆ ಅದನ್ನ ಪಾಲಿಶ್ ಮಾಡ್ತಾರೆ. ಆ ಪಾಲಿಶ್ ಮಾಡಿದ್ಮೇಲೆ ಒಳ್ಳೆ ಪ್ಯೂರ್ ಆಗಿ ಒಳ್ಳೆ ಕ್ಲೀನ್ ಆಗಿ ಒಂದು ಅಕ್ಕಿ ಬರುತ್ತೆ. ಆ ಅಕ್ಕಿನ ಈಗಾಗಲೇ ಎಲ್ಲಾ ಕಡೆನೂ ಮಾರಾಟ ಮಾಡ್ತಾ ಇದ್ದಾರೆ. 70 ರೂಪಾಯಿ ರೂಪಾಯಿ ಪರ್ ಕೆಜಿ, ಕೆಲವೊಂದು ಹಾರಕ ಕೊರಲೆ ಅಂತವನ್ನೆಲ್ಲ ಇನ್ನು 100-110 ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಇವನ್ನ 120-150 ಮಾರಾಟ ಮಾಡ್ತಾ ಇದಾರೆ. ಕೊರಲೆ ಹಾರಕ ಅಂತ ಅದನ್ನ ಸಾವಿರ 100-120 ಮಾಡ್ತಾ ಇದಾರೆ. ಯಾಕಂದ್ರೆ ಒಂದೊಂದ್ರಲ್ಲಿ ಒಂದು ವಿಶಿಷ್ಟವಾದಂತಹ ಗುಣಗಳಿದಾವೆ. ಒಂದ್ರಲ್ಲಿ ಸಾವಿರ ತಗೊಳ್ಳಿ, ಅದು ಅತ್ಯಧಿಕವಾದಂತಹ ಕಬ್ಬಿಣದ ಅಂಶ ಇರ್ತದೆ. ಕಬ್ಬಿಣದ ಏನು ಕೊರತೆ ಇರುವಂತವ್ರಿಗೆ ಇದು ಪ್ರಮುಖವಾದಂತ ಆಹಾರ. ಕೆಲವೊಂದು ಊದ್ಲು ಅಂತದ್ರಲ್ಲಿ ಅತ್ಯಧಿಕವಾದಂತಹ ಪಾಲಿಪಿನಲ್ಸ್, ಕೆಲವೊಂದು ಬೇಕಾದಂತಹ ಮೆಡಿಸಿನಲ್ ವ್ಯಾಲ್ಯೂ ಬೇಕಾದಂತಹ ಅಂಶಗಳಿರ್ತವೆ. ಕೆಲವು ಕ್ಯಾನ್ಸರ್ಕಾರಕ ಕೋಶಗಳನ್ನ ತಡೆಯುವಂತ ಶಕ್ತಿ ಈ ಸಿರಿಧಾನ್ಯಗಳಲ್ಲಿದ್ದಾವೆ. ಮತ್ತೆ ಈ ಫ್ಯಾಟಿ ಆಸಿಡ್ಸ್ ಅಂತೀವಿ ನಾವು, ಇದು ಪ್ರಮುಖವಾಗಿ ಎಸ್ಪೆಷಲಿ ಎಲ್ಲರಿಗೂ ಈ ಬುದ್ಧಿ ಬೆಳವಣಿಗೆ, ಬ್ರೈನ್ ಡೆವಲಪ್ಮೆಂಟ್, ಈ ಮೆದುಳು ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಸೊ ಇಂಥವೆಲ್ಲ ಇರೋದ್ರಿಂದ ಈ ಪ್ರತಿಯೊಂದು ಪ್ರೊಸೆಸಿಂಗ್ ಅಂತಂದ್ರೆ ಸಂಸ್ಕರಣೆ ಮಾಡೋದ್ರಿಂದ ಎಲ್ಲಾ ತರದ ಧಾನ್ಯಗಳಲ್ಲಿ ಅಕ್ಕಿ ಮಾಡೋಂಥದ್ದು ಮತ್ತೆ ಹಿಟ್ ಮಾಡೋಂಥದ್ದು ಎನ್ನ ಪುಡಿ ಮಾಡಿ ಪೌಡರ್ ಮಾಡುವಂತದ್ದು. ಸೊ ಇದರಲ್ಲಿ ಉಪ ಉತ್ಪನ್ನಗಳು, ಅಕ್ಕಿನಲ್ಲಿ ಉಪ ಉತ್ಪನ್ನಗಳು ಮಾಡಿ ತಿನ್ನುವಂಥದ್ದು, ಮತ್ತೆ ಹಿಟ್ಟಲ್ಲಿ ಅಂದ್ರೆ ಆ ನವಣೆ ಸಾವೆ ಹಾರಕ ಊದ್ಲು ಏನಿದೆಯಲ್ಲ ಆ ಹಿಟ್ಟಲ್ಲಿ ಉಪ ಉತ್ಪನ್ನಗಳು ಮಾಡುವಂಥದ್ದು. ಈ ಉದಾಹರಣೆಗೆ ಈ ಅಕ್ಕಿನಲ್ಲಿ ಉಪ ಉತ್ಪನ್ನಗಳನ್ನ ಗಂಜಿ ಅಂತ ಮಾಡ್ತಾರೆ, ಗಂಜಿ ಮಾಡಬಹುದು. ಆಮೇಲೆ ಹಾಸನ ಜಿಲ್ಲೆನಲ್ಲಿ ಸ್ವಲ್ಪ ವಾಡಿಕೆ ಕಡಿಮೆ, ಬೆಂಗಳೂರು ಸೌತು ತುಮಕೂರಲ್ಲಿ ಮುದ್ದೆ ಮಾಡಬೇಕಾದ್ರೆ ಅಕ್ಕಿ ಹಾಕ್ತಾರೆ. ಹೌದು, ನುಚ್ಚು, ಅಕ್ಕಿ ನುಚ್ಚು, ಅಕ್ಕಿ ನುಚ್ಚು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಹಿಟ್ಟಾಕಿ ಮುದ್ದೆ ತೊಳಸ್ತಾರೆ. ಅದೇ ರೀತಿ ಅಕ್ಕಿ ಹಾಕೋ ಬದಲು ಈ ನವಣೆ ಅಕ್ಕಿ, ಸಾವೆ ಅಕ್ಕಿ ಹಾಕ್ಬಿಟ್ಟು ಅದನ್ನೇ ಬೇಯಿಸ್ಬಿಟ್ಟು ಅದಕ್ಕೆ ರಾಗಿ ಹಿಟ್ಟಾಕಿ ಮುದ್ದೆ ತೊಳಸಿ ಉಪಯೋಗಿಸಿದ್ರೆ ಅಡಿಷನಲ್ ಆಗಿ ನಾವು ರಾಗಿ ಮುದ್ದೆ ಜೊತೆ ನವಣೆ ಸಾವಿ ಇಂತ ಸಿರಿಧಾನ್ಯಗಳನ್ನು ಒಟ್ಟಿಗೆ ಸೇರಿಸಿದಂಗಾಗುತ್ತೆ. ಸೊ ಈ ಒಂದು ರೂಪದಲ್ಲಿ ಸಹ ನಾವು ನವಣೆ ಅಕ್ಕಿ, ಸಾವೆ ಅಕ್ಕಿ, ಊದ್ಲು ಎಲ್ಲದನ್ನು ಉಪಯೋಗಿಸ್ಕೊಬಹುದು. ಇನ್ನು ಅದ ಬಿಟ್ಟು ಮೌಲ್ಯವರ್ಧನೆಗೆ ಹೋದ್ರೆ ಸಾವೆನಲ್ಲಿ ಅನ್ನ ಮಾಡ್ತೀವಿ, ಅನ್ನದಲ್ಲಿ ಮತ್ತೆ ಮೊಸರನ್ನ ಮಾಡಬಹುದು, ಆ ಅನ್ನ ಉಪಯೋಗಿಸಿ ಚಿತ್ರಾನ್ನ ಮಾಡಬಹುದು. ಸೊ ಎಲ್ಲಾ ತರದ ಅಕ್ಕಿನಲ್ಲಿ ಮಾಡಬಹುದು, ಒಂದ್ರಲ್ಲೇ ಸಾವೆ ಅಕ್ಕಿನೇ ಅಂತಲ್ಲ, ಎಲ್ಲಾ ತರದ ಅಕ್ಕಿನಲ್ಲಿ ಮಾಡಬಹುದು. ಜೊತೆಗೆ ಈಗ ಅಕ್ಕಿನಲ್ಲಿ ಹಿಟ್ಟು ಮಾಡ್ತಾರೆ, ಆ ಹಿಟ್ಟಲ್ಲಿ ನಾವು ಇಡ್ಲಿ ಮಾಡಬಹುದು, ದೋಸೆ ಮಾಡಬಹುದು, ಮತ್ತೆ ಬೇಸನ್ ಲಡ್ಡು ಅಂತ ಮಾಡ್ತಾರೆ, ಆಮೇಲೆ ನಿಪ್ಪಟ್ಟು ಮಾಡ್ತಾರೆ, ಜೊತೆಗೆ ಚಿಕ್ಲಿ ಮಾಡ್ತಾರೆ. ಈ ರೀತಿ ವಿವಿಧವಾದಂತ ಉತ್ಪನ್ನಗಳನ್ನ ಮಾಡಬಹುದು, ಮೌಲ್ಯವರ್ಧನೆ ಮಾಡಬಹುದು, ಸಂಸ್ಕರಣೆ ಮಾಡಿ. ಸಂಸ್ಕರಣೆ ಮಾಡ್ಲಿಕ್ಕೆ ತಾವಾಗ್ಲೇ ಹೇಳಿದ್ರಿ, ಹಿಂದೆಲ್ಲ ಈ ಯಂತ್ರಗಳ ಕೊರತೆ ಇತ್ತು ಅಂತ ಹೇಳ್ಬಿಟ್ಟು, ಈಗ ಸಂಸ್ಕರಣೆ ಮಾಡ್ಲಿಕ್ಕೆ ಸಾಕಷ್ಟು ಯಂತ್ರಗಳು ಬಂದಿದ್ದಾವ ಹೇಗೆ ಸರ್? ಈಗಾಗಲೇ ಬಂದಿದ್ದಾವೆ. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಂಸ್ಕರಣೆ ಯಂತ್ರ ಇದೆ, ಅಕ್ಕಿ ಮಾಡುವಂಥದ್ದು ಡಿಎಸ್ಕಿಂಗ್ ಅಂತ ಅಂದ್ರೆ ಅದನ್ನ ಚಿಪ್ಪೆ ತೆಗೆದು ಅಕ್ಕಿ ಮಾಡ್ಕೊಳೋಂಥದ್ದು, ಅಕ್ಕಿನ ಪಾಲಿಶ್ ಮಾಡೋಂಥದ್ದು, ಮತ್ತೆ ಪಲ್ವರೈಜರ್ ಅಂತಂದ್ರೆ ಅದನ್ನ ಪುಡಿ ಮಾಡುವಂಥದ್ದು ಇದೆ. ಸೊ ಈಗಾಗಲೇ ಎಲ್ಲಾ ಕಡೆ ಬಂದಿದೆ. ನಮ್ಮ ಹಾಸನದಲ್ಲಿ ಪ್ರೈವೇಟ್ ಸಂಸ್ಥೆ ಅಂತ ಅವಾನಿ ಅಂತಿದೆ, ಅಲ್ಲಿ ಸಹ ಹಲವಾರು ತಂತ್ರಜ್ಞಾನಗಳನ್ನು ಅವರು ಅಳವಡಿಸಿದ್ದಾರೆ, ಅವರು ಮಾರಾಟ ಮಾಡ್ತಾ ಇದ್ದಾರೆ ಉತ್ಪನ್ನಗಳನ್ನ, ವಿಶೇಷವಾಗಿ ಸಾವಯವ ವಸ್ತುಗಳಂತ ಏನಂತೀವಲ್ಲ, ಸಿರಿಧಾನ್ಯಗಳಿರ್ಬೋದು, ಇತರೆ ಅವರು ಮಾಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲಾ ಕಡೆ ಹೆಚ್ಚು ಹೆಚ್ಚು ಬೇಡಿಕೆ ಆದಾಗ, ಹೆಚ್ಚು ಹೆಚ್ಚು ಇದು ಅವಶ್ಯಕತೆ ಇದ್ದಾಗ ಅದು ನ್ಯಾಚುರಲ್ ಆಗಿ ಸಂಸ್ಕರಣೆ ಘಟಕಗಳು ಬರ್ತವೆ. ಈ ಸಂಸ್ಕರಣೆ ಮೂಲಕ ನಾವೇನು ಅಕ್ಕಿಯನ್ನ ಮಾಡ್ತೀವಿ, ಮತ್ತೆ ರವೆಯನ್ನ ಮಾಡ್ತೀವಿ, ಪುಡಿಯನ್ನ ಮಾಡ್ತೀವಿ, ಇದನ್ನ ಎಷ್ಟು ದಿವಸಗಳವರೆಗೂ ಕೂಡ ಇಡಬಹುದು? ಭತ್ತದ ಅಕ್ಕಿಯನ್ನ ನಾವು ಮ್ಯಾಕ್ಸಿಮಮ್ ಅಂತಂದ್ರೆ ಒಂದ್ ಮಂತ್ ಅಥವಾ ಒಂದ್ ತಿಂಗಳು, ಒಂದೂವರೆ ತಿಂಗಳು, ಎರಡು ತಿಂಗಳವರೆಗೂ ಇಡಬಹುದು. ಅದೇ ಈ ಅಕ್ಕಿನ ಮಿನಿಮಮ್ ಮೂರಿಂದ ಆರು ತಿಂಗಳವರೆಗೂ ಇಡಬಹುದು. ಓಹೋ, ಅಕ್ಕಿ ಹಿಟ್ಟನ್ನು ಸಹ ಸುಮಾರು ಒಂದು ಎರಡು ತಿಂಗಳು ಮೂರು ತಿಂಗಳವರೆಗೂ ಇಡಬಹುದು. ಯಾಕಂತಂದ್ರೆ ಇದರದೇ ಆದಂತ ಒಂದು ಗುಣ ಇದೆ, ಇದು ಬೇಗ ತೇವಾಂಶನ ಹೇಳ್ಕೊಳ್ಳಲ್ಲ, ಅದು ಮಾಯಿಶ್ಚರ್ ಅಬ್ಸರ್ವೇಷನ್ ಇರೋದಿಲ್ಲ, ಅದು ತುಂಬಾ ಕಡಿಮೆ ಇದು. ಅದೇ ಅಕ್ಕಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಆದರೆ ಬೇಗ ಅಬ್ಸರ್ವ್ ಮಾಡ್ಕೊಳುತ್ತೆ, ಬಟ್ ಇದು ಆತರ ಇಲ್ಲ. ಇದನ್ನ ಸುಮಾರು ಒಂದು ಹೇಳದಲ್ಲ ಸರ್ ನಾನು, ಮಿನಿಮಮ್ ಇಲ್ಲನೂ ಇದನ್ನು ಸಹ ಅಕ್ಕಿ ಆದರೆ ಆರು ತಿಂಗಳವರೆಗೂ ಶೇಖರಣೆ ಮಾಡಬಹುದು, ಹಿಟ್ಟಾದ್ರೆ ಮಿನಿಮಮ್ ಮೂರು ತಿಂಗಳು ನಾಲ್ಕು ತಿಂಗಳವರೆಗೂ ಶೇಖರಣೆ ಮಾಡಬಹುದು. ಸೊ ಅದಕ್ಕಾಗಿ ಇದನ್ನ ಏನಂತೀವಿ ಅಂತಂದ್ರೆ ಭದ್ರತೆ, ಆಹಾರ ಭದ್ರತೆ ಅಂತ ಸಹ ಹೇಳ್ತಾರೆ. ಯಾಕಂದ್ರೆ ಸ್ಟೋರೇಜ್ ಎಷ್ಟು ಇಡಬಹುದು, ಬೇರೆ ಹೋಲಿಕೆ ಮಾಡಿದಾಗ ಅಕ್ಕಿ ರಾಗಿ ಜೋಳ ಗೋಧಿ ಅಂತವನ್ನ ಹೋಲಿಕೆ ಮಾಡಿದಾಗ ಇದು ತುಂಬಾ ದಿನ ಶೇಖರಣೆ ಮಾಡಬಹುದು. ಅದಕ್ಕೆ ಇದನ್ನ ಆಹಾರ ಭದ್ರತೆ ಅನ್ನೋದು ಸಹ ಪ್ರಮುಖ ಪಾತ್ರ ವಹಿಸ್ತದೆ. ಹೆಚ್ಚು ದಿವಸ ಇಟ್ಟು ನಾವು ಬಳಕೆ ಮಾಡಬಹುದು. ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಏನೆಲ್ಲ ಮಾಡಬಹುದು, ಹೇಗೆ ಮಾಡುವಂತದ್ದು, ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ ಸರ್. ಸಿರಿಧಾನ್ಯಗಳಲ್ಲಿ ನಾನು ಆಗಲೇ ಹೇಳಿದೆ, ಅಕ್ಕಿನಲ್ಲಿ ಅನ್ನ ಮಾಡಬಹುದು, ಸಾವೆ ಅನ್ನ ಇರಬಹುದು, ನವಣೆನಲ್ಲಿ ಅನ್ನ ಮಾಡಬಹುದು, ಆರ್ಕದಲ್ಲಿ ಅನ್ನ ಮಾಡಬಹುದು, ಬಟ್ ಸ್ವಲ್ಪ ರಪ್ಪ ಇರುತ್ತೆ, ಇದು ಸ್ವಲ್ಪ ಮೃದು ಇರ್ತದೆ. ನಮ್ಮ ಮಾಮೂಲು ಅಕ್ಕಿ ಮೃದು ಇರುತ್ತೆ, ಇದು ಸ್ವಲ್ಪ ನೀರನ್ನ ಜಾಸ್ತಿ ಕೇಳುತ್ತೆ ಬೇಯಿಸಬೇಕಾದ್ರೆ, ಬಟ್ ಎಲ್ಲಾ ತರದ ಪದಾರ್ಥಗಳನ್ನ ಮಾಡಬಹುದು. ಈಗ ಸಾಮೆ ಅನ್ನ ಮಾಡಿದ್ವಿ, ಅದನ್ನೇ ಉಪಯೋಗಿಸಿ ಮೊಸರನ್ನ ಮಾಡಬಹುದು, ಅದರಿಂದಾನೇ ಚಿತ್ರಾನ್ನ ಮಾಡಬಹುದು. ಮಾಮೂಲು ನಾವು ಏನು ಅಕ್ಕಿ ನೀರಾಕಿ ಬೇಯಿಸ್ತೀವೋ ಮತ್ತೆ ಅದನ್ನೇ ಹೇಗೆ ನಾವು ಉಪಯೋಗಿಸ್ತೀವೋ ಅದನ್ನ ಇನ್ನು ನಾನಾ ತರ ಪದಾರ್ಥಗಳಾಗಿ ಮಾಡಿ ಮಾಡಬಹುದು. ಮತ್ತೆ ಇನ್ನೊಂದು ಮಿಕ್ಸ್ಡ್ ಮಿಲ್ಲೆಟ್ ದೋಸೆ ಅಂತ ಮಾಡ್ತಾರೆ, ಮಿಕ್ಸ್ಡ್ ಮಿಲ್ಲೆಟ್ ಅಂತಂದ್ರೆ ಊದ್ಲಿರ್ಬೋದು, ಬರಗು ಇರ್ಬೋದು, ಅಥವಾ ನವಣೆ ಇರ್ಬೋದು, ಎಲ್ಲ ಯಾವ್ದಾನಾಗ್ಲಿ ಎಲ್ಲಾನು ಸೇರಿಸಿ ಒಂದು 200 ಗ್ರಾಮ್ ತಗೊಳ್ಳೋದು, ಅದಕ್ಕೆ ಒಂದು 100 ಗ್ರಾಮ್ ಉದ್ದಿನ ಬೇಳೆ ತಗೊಳ್ಳೋದು. ಅಕ್ಕಿ ದೋಸೆ ಅಂತೂ ಆಡಿಷನ್ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ನಾವು ಮಾಮೂಲು ಅಕ್ಕಿ ಬಿಟ್ಟು ನಾವು ಯಾವುದೇ ಕಾರಣಕ್ಕೆ ನಾವು ಇದರಿಂದ ದೋಸೆ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ದೋಸೆ ಏನಾಗುತ್ತಂದ್ರೆ ರಪ್ಪಾಗುತ್ತೆ, ಗಟ್ಟಿಯಾಗುತ್ತೆ, ಸ್ಟಿಕ್ಕಿ ಆಗುತ್ತೆ. ಸೊ ಅದರಿಂದ ನಾವು ಮೃದು ಬರಬೇಕು ಅಂತಂದ್ರೆ ಅದರ ಜೊತೆ ನಮ್ಮ ಮಾಮೂಲು ಅಕ್ಕಿ ಏನಂತೀವಲ್ಲ ದೋಸೆ ಅಕ್ಕಿ ಅಂತ ಮಾಮೂಲು ಏನು ದೋಸೆಗೆ ಉಪಯೋಗಿಸ್ತೀವಿ, ಆ ಅಕ್ಕಿ ಅಕ್ಕಿನ ಸ್ವಲ್ಪ ಉಪಯೋಗಿಸ್ಕೊಳ್ಬೇಕು ನಾವು. ಸೊ ಅದ್ರ ಜೊತೆನಲ್ಲಿ ಮಾಮೂಲು ಸ್ವಲ್ಪ ಮೃದು ಬರ್ತಂತ ಅವಲಕ್ಕಿ, ಸ್ವಲ್ಪ ಮೆಂತೆ ಸ್ವಲ್ಪ ಉದುಗಿಸೋಕೆ, ಸೊ ಇಂಥವನ್ನೆಲ್ಲ ಹಾಕಿ ಮಾಮೂಲು ಯಥಾಸ್ಥಿತಿ ನೆನೆ ಹಾಕಬೇಕು. ನೆನೆ ಹಾಕಿದ ನಂತರ ಏನು ಇಷ್ಟು ಗಂಟೆಗಳ ಕಾಲ ಅಂತ ನೆನೆ ಹಾಕ್ತೀವಿ, ನೆನೆ ಹಾಕಿದ್ರೆ ಮಾಮೂಲು ರುಬ್ಬಬೇಕು, ರುಬ್ಬಿಟ್ಟು ಒಂದು ರಾತ್ರಿ ಇಡೀ ಉದುಗಿಸಿಡ್ಬೇಕು. ಮಾಮೂಲು ದೋಸೆ ತರಾನೇ ಫರ್ಮೆಂಟೇಷನ್ ಆಗಿರುತ್ತೆ. ಅದನ್ನ ಮಾಮೂಲು ಬೆಳಗ್ಗೆ ಟೈಮ್ ಏನು ನಾವು ಹೆಂಚಿನ ಮೇಲೆ ದೋಸೆ ಮಾಡ್ತೀವಲ್ಲ ಅದೇ ರೀತಿ ಇದು ದೋಸೆ ಮಾಡ್ಕೊಬಹುದು. ಜೊತೆಗೆ ಚಟ್ನಿನೋ ಪಲ್ಯನೋ ಯಾವ್ದೋ ಬೇಕಾದ್ರೂ ಮಾಡ್ಕೊಬಹುದು. ನವಣೆಯಲ್ಲಿ ಅಕ್ಕಿ ಪಾಯಸ ಮಾಡ್ತಾರೆ, ನವಣೆ ಅಕ್ಕಿ ಪಾಯಸ ಅಂತ. ಅದಕ್ಕೂ ಅಷ್ಟೇನೆ, ಒಂದು 200 ಗ್ರಾಮ್ ನವಣೆ ಅಕ್ಕಿ, ಒಂದು 1/2 ಲೀಟರ್ ಹಾಲು, 400 ಗ್ರಾಮ್ ಬೆಲ್ಲ. ಸಕ್ಕರೆಗಿಂತ ಬೆಲ್ಲ ಉತ್ತಮ. ಈ ಆದಷ್ಟು ಬೆಲ್ಲ ಈ ಸಾವಯವ ಬೆಲ್ಲ ಅಂತ ಉಪಯೋಗಿಸಿ ಇನ್ನೂ ಒಳ್ಳೇದು. ಮತ್ತೆ ತೆಂಗಿನಕಾಯಿ ಒಂದು 50 ಗ್ರಾಮ್ ತೆಂಗಿನಕಾಯಿ, ಒಂದೆರಡು ಏಲಕ್ಕಿ, ಈ ಒಣ ಹಣ್ಣುಗಳು ಅಂತೀವಲ್ಲ ಏನು ದ್ರಾಕ್ಷಿ ಗೋಡಂಬಿ ಇಂಥವನ್ನ. ಸೊ ಮೊದಲದ ಏನ ಮಾಡ್ಬೇಕು ಅಂತಂದ್ರೆ ನವಣೆ ಅಕ್ಕಿನ 1-2 ರಷ್ಟು ನೀರು ಹಾಕಿ, ಅಂದ್ರೆ 1 ಪಾಲು ನವಣೆ ಅಕ್ಕಿ 2 ಪಾಲು ನೀರು, 2 ರಷ್ಟು ನೀರು ಅಂದ್ರೆ 1:2 ಅಂತೀವಿ ನಾವು. ನೀರು ಹಾಕಿ ಅನ್ನದ ರೀತಿಯಲ್ಲಿ ಬೇಯಿಸ್ಕೊಬೇಕು. ಆಮೇಲೆ ಅದಕ್ಕೆ ತೆಂಗಿನಕಾಯಿ ಏಲಕ್ಕಿ ಒಣ ಹಣ್ಣುಗಳು ಹಾಕಿ ನುಣ್ಣಗೆ ಅಂದ್ರೆ ಚೆನ್ನಾಗಿ ರುಬ್ಕೊಬೇಕು. ರುಬ್ಬಿಕೊಂಡು ಬೆಲ್ಲ ಮತ್ತು ರುಬ್ಬಿದ ಮಿಶ್ರಣ ಅನ್ನು ನವಣೆ ಅಕ್ಕಿ ಸೇರಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಬೇಕು. ಕೊನೆಯದಾಗಿ ಹಾಲನ್ನು ಸೇರಿಸಿ ಕುದಿಸ್ಕೊಂಡ್ರೆ ತುಪ್ಪದೊಂದಿಗೆ ನವಣೆ ಅಕ್ಕಿ ಪಾಯಸ ರೆಡಿ ಆಗುತ್ತೆ. ಅಂದ್ರೆ ಮೀನ್ಸ್ ಅಂತ ನಾವು ಏನು ರೆಗ್ಯುಲರ್ ಮಾಡ್ತೀವೋ ಅದ್ರ ಜೊತೆ ಅಡಿಷನಲ್ ಆಗಿ ಇದನ್ನ ಯಾವ್ದನ್ನ ಸಿರಿಧಾನ್ಯಗಳ ಅಕ್ಕಿ ಉಪಯೋಗಿಸ್ಕೊಂಡ್ರೆ ಆಯ್ತು. ಸೊ ಈ ರೀತಿ ಸರ್ ನಾನಾ ರೀತಿ ಒಂದು ಎರಡಲ್ಲ ಎಲ್ಲಾ ಸುಮಾರು ಒಂದು 50-100 ತರ ತಿಂಡಿಗಳನ್ನ ನವಣೆ ಅಕ್ಕಿ ಅಥವಾ ಅವೆ ಅಕ್ಕಿ ಅಥವಾ ಎಲ್ಲ ಸಿರಿಧಾನ್ಯಗಳಲ್ಲಿ ಮಾಡಬಹುದು. ಯಾವ್ದಾದ್ರೂ ಒಂದ್ ಎರಡು ಅಪರೂಪದ ತಿಂಡಿ ಮಾಡುವಂತದನ್ನ ಹೇಗೆ ಮಾಡೋದು ಅನ್ನೋಂತೇಳಿ ತುಂಬಾ ಜನ ಗೊತ್ತಿರೋದಿಲ್ಲ, ಹಾಗಾಗಿ ಅಪರೂಪದ ಯಾವ್ದಾದ್ರು ಒಂದ್ ಎರಡು ತಿಂಡಿಯ ಬಗ್ಗೆ ಹೇಳ್ಕೊಡಿ ಸರ್. ಸರ್ ಪ್ರಮುಖವಾಗಿ ದೋಸೆ ಚೆನ್ನಾಗಿರುತ್ತೆ, ಮಿಕ್ಸ್ಡ್ ಮಿಲ್ಲೆಟ್ ದೋಸೆ ಅಂತ ಮಾಮೂಲು ರೆಗ್ಯುಲರ್ ಮಾಡ್ತಾರೆ. ರೆಗ್ಯುಲರ್ ಮಾಡೋ ಜೊತೆ ಇದನ್ನ ಅಡಿಷನ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ದೋಸೆನ. ಏಕೆ ಅಂತಂದ್ರೆ ಇದು ಬಹಳ ಉತ್ತಮವಾದಂತ ಇರುವಂತದ್ದು, ರುಚಿಕರವಾಗಿರುವಂತದ್ದು. ಈಗ ಮಿಕ್ಸ್ಡ್ ಮಿಲ್ಲೆಟ್ ದೋಸೆ ಅಂತೀವಿ ನಾವು. ಫಸ್ಟ್ನೇದಾಗಿ ಒಂದು ಊದಲು ಅಕ್ಕಿ, ಊದಲು ಅಥವಾ ನವಣೆ ಅಕ್ಕಿ ಯಾವ್ದಾದ್ರು ಅಕ್ಕಿ ಒಂದು 100 ಗ್ರಾಮ್ ಚಿಕ್ಕದಾಗಿ ಹೇಳ್ತೀನಿ ನಾನು, ಒಂದು 100 ಗ್ರಾಮು. ಬರಗು ಅಕ್ಕಿ ಅದು 100 ಗ್ರಾಮು. ಉದ್ದಿನ ಬೇಳೆ ಒಂದು 100 ಗ್ರಾಮು. ದೋಸೆ ಅಕ್ಕಿ 100 ಗ್ರಾಮು. ಅವಲಕ್ಕಿ ಒಂದು 50 ಗ್ರಾಮು. ಮೆಂತ್ಯ ಒಂದು 5 ಗ್ರಾಮು. ಸೊ ಈಗ ಏನು ಮೇಲೆ ತಿಳಿಸಿದ ಎಲ್ಲಾ ಸಾಮಗ್ರಿಗಳನ್ನ ಸೇರಿಸಿ ಒಂದು 6 ಗಂಟೆಗಳ ಕಾಲ, ಏನೋ ಒಂದು 6-8 ಗಂಟೆಗಳ ಕಾಲ, ಯಾಕಂದ್ರೆ ರಪ್ಪಿರುತ್ತೆ ಗಟ್ಟಿ ಇರುತ್ತೆ, ಸ್ವಲ್ಪ ಚೆನ್ನಾಗಿ ನೆನೆದ್ರೆ ಒಳ್ಳೇದು. ಇವನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು 6-8 ಗಂಟೆಗಳ ಕಾಲ ನೆನೆಸಿ ಮತ್ತೆ ಮಿಕ್ಸಿನಲ್ಲಿ ರುಬ್ಕೊಬೇಕು. ರುಬ್ಬಿದ ಹಿಟ್ಟನ್ನ ಒಂದು ರಾತ್ರಿ ಇಡಿ ಉದುಗಿಸಬೇಕು. ಉದುಗಿಸಿ ಇಟ್ಟುಬಿಟ್ಟು ನಂತರ ಬೆಳಗ್ಗೆಗೆ ದೋಸೆ ಹಿಟ್ಟು ಆದಂಗೆ ಆಗಿರ್ತದೆ, ನಮ್ಗೆ ಯಾವ ರೀತಿ ಬೇಕೋ ಆ ತರ ಮಾಡ್ಕೊಂಡು ತೆಳಗ ಮಾಡ್ಕೊಂಡು ಅದನ್ನ ಏನ್ ಮಾಡ್ಬೇಕು ಹೆಂಚಿನ ಮೇಲೆ ಕಾಯಿಸ್ಬೇಕು, ಸುಡ್ಬೇಕು ದೋಸೆ. ಇದೇ ಮಾದರಿ ಅನುಸರಿಸಿ ಇಡ್ಲಿನೂ ಮಾಡಬಹುದು. ಇಡ್ಲಿ ಮಾಡಬಹುದು. ಇಡ್ಲಿಗೆ ಒಂದ್ ಹೇಳ್ತೀವಿ ಸರ್, ಒಂದು ಉದಾಹರಣೆ ಹೇಳ್ತೀನಿ ನಾನು. ಈ 6 ಕದ ಇಡ್ಲಿ ಅಂತ ಮಾಡ್ತೀವಿ ನಾವು, 6 ಕದ ಇಡ್ಲಿ ಅಂತ. ಅದಕ್ಕೆ ಏನ್ ಬೇಕು ಅಂತಂದ್ರೆ ಈ 6 ಕದ ಅಕ್ಕಿ ಒಂದು 150 ಗ್ರಾಮು, ಆಮೇಲೆ ಇಡ್ಲಿ ಅಕ್ಕಿ ಮಾಮೂಲು ಅಕ್ಕಿ 100 ಗ್ರಾಮು, ಉದ್ದಿನ ಬೇಳೆ ಒಂದು 100 ಗ್ರಾಮು, ಅವಲಕ್ಕಿ ಒಂದು 50 ಗ್ರಾಮು. ಈ ಮೇಲೆ ತಿಳಿಸಿರುವ ಎಲ್ಲಾ ಸಾಮಗ್ರಿಗಳನ್ನು ಚೆನ್ನಾಗಿ ತೊಳೆದು ಒಂದು 6-8 ಗಂಟೆಗಳ ಕಾಲ ನೆನೆಸಬೇಕು. ಇಡ್ಲಿ ಹಿಟ್ಟನ್ನು ತರಿತರಿಯಾಗಿ ರುಬ್ಬಿ ಉಪ್ಪು ಸೇರಿಸಿ ರಾತ್ರಿ ಒದಗಿಸಿಡ್ಬೇಕು. ಆಮೇಲೆ ಮಾಮೂಲು ಬೆಳಗ್ಗೆ ಎದ್ದು ಇಡ್ಲಿಗೆ ಹೆಂಗೆ ಇಡ್ಲಿ ಪ್ಲೇಟ್ ಇರ್ತಾವಲ್ಲ, ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸೋರಿ ಮಾಮೂಲು ಯಾರೇ ಹಿಟ್ಟನ್ನು ಹಾಕಿ ಎಷ್ಟು ಗಂಟೆ ಬೇಕೋ ಗೊತ್ತಲ್ಲ ನಿಮಿಷಗಳು, ಆ ನಿಮಿಷದಲ್ಲಿ ಬೇಯಿಸಬೇಕು. ಆಮೇಲೆ ಇಡ್ಲಿ ಸಾಂಬಾರು ಚಟ್ನಿ ಸಾಂಬಾರು ಅದ್ರ ಜೊತೆ ತಿನ್ಬಹುದು. ಸೊ ಈ ರೀತಿ 6 ಕದ ಇಡ್ಲಿ ಮಾಡಬಹುದು. ಆಮೇಲೆ ನಿಪ್ಪಟ್ಟು ಮಾಡಬಹುದು. ಅದಕ್ಕಿಂತ ವಿಶೇಷವಾಗಿ ಬೇಸನ್ ಲಡ್ಡು ಅಂತ ಮಾಡ್ತಾರೆ ಸರ್, ಬೇಸನ್ ಲಡ್ಡು ಅದನ್ನು ಮಾಡಬಹುದು. ಈ ರೀತಿ ವಿವಿಧವಾದಂತಹ ಉತ್ಪನ್ನಗಳನ್ನ ಮಾಡಬಹುದು ಸರ್. ಏನೆಲ್ಲ ಪೋಷಕಾಂಶಗಳು ದೊರೆಯುತ್ತೆ ಈ ಒಂದು ಸಿರಿಧಾನ್ಯಗಳ ಬಳಕೆಯನ್ನು ಮಾಡೋದ್ರಿಂದಾಗಿ? ಯಾವೆಲ್ಲ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ದೊರೆಯುತ್ತೆ, ಆ ಕಾರಣಕ್ಕಾಗೇ ನಾವು ಇದನ್ನು ಹೆಚ್ಚು ಬಳಕೆ ಮಾಡಬೇಕು ಅಂತೇಳಿ ಹೇಳ್ತೇವೆ, ಏನೆಲ್ಲ ಪೋಷಕಾಂಶ ದೊರೆಯುತ್ತೆ ಅದರ ಬಗ್ಗೆ ತಿಳಿಸ್ಕೊಡಿ ಸರ್. ಈಗಾಗಲೇ ನಾವು ಎಲ್ಲ ಧಾನ್ಯಗಳನ್ನು ಹೋಲಿಕೆ ಮಾಡಿದಾಗ ಪ್ರಮುಖವಾಗಿ ಏನು ಸಸಾರಜನಕ ಅಂತೀವಿ ಪ್ರೋಟೀನ್ ಅಂತ, ಆಮೇಲೆ ಸರ್ಕಾರ ಪಿಷ್ಟ ಅಂತೀವಿ ಅಂದ್ರೆ ಕಾರ್ಬೋಹೈಡ್ರೇಟ್ಸು, ಕೊಬ್ಬು ಫ್ಯಾಟ್, ಮತ್ತೆ ಅದು ಬಿಟ್ಟು ನಾರಿನಂಶ, ಖನಿಜಾಂಶ, ಅದ್ ಮತ್ತೆ ಈ ಸುಣ್ಣ, ರಂಜಕ, ಕಬ್ಬಿಣದಂಶ, ಮತ್ತೆ ಇವೆಲ್ಲ ಜೊತೆನಲ್ಲಿ ಶಕ್ತಿ, ಇವು ಪ್ರಮುಖವಾದಂತ ಪೋಷಕಾಂಶಗಳು. ಈ ರಾಗಿಗೆ ಮತ್ತೆ ಈ ನವಣೆಗಳಿಗೆ ಗೋಲಿಕೆ ಮಾಡಿದಾಗ ರಾಗಿಗೆ ಏನು 7-8 grams ಅಂತ ಏನ್ ಇರ್ತದೋ ಪ್ರೋಟೀನ್, ಅದೇ ರೀತಿ ಈ ಸಿರಿಧಾನ್ಯಗಳಲ್ಲಿ ಇರ್ತದೆ, ಹೆಚ್ಚು ಕಮ್ಮಿ 7-8% ಇದ್ದೇ ಇರ್ತದೆ. ಮತ್ತೆ ಈ ಕಾರ್ಬೋಹೈಡ್ರೇಟ್ಸ್ ಏನು ಸರ್ಕಾರ ಪಿಷ್ಟ ಅಂತೀವಿ, ಅದು ರಾಗಿನಲ್ಲಿ ಒಂದು 70-75% ಇರ್ತದೆ. ಅದೇ ರೀತಿ ಈ ಸಿರಿಧಾನ್ಯಗಳನ್ನು ಇರುತ್ತೆ, ಅಂದ್ರೆ ಸ್ವಲ್ಪ ಕಡಿಮೆ ಇರ್ತದೆ ಅಷ್ಟೇನೆ, 60-65% ಇದರಲ್ಲಿ ಇರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರೋದು ಯಾವ್ದು ಅಂತಂದ್ರೆ ನಾರಿನಂಶ. ರಾಗಿನಲ್ಲಿ ತುಂಬಾ ಕಡಿಮೆ ಇರುತ್ತೆ, ಆ ರಾಗಿ ಕಂಪೇರ್ ಮಾಡಿಕೊಂಡಾಗ ಸಿರಿಧಾನ್ಯಗಳಲ್ಲಿ 7-9% ಇರುತ್ತೆ. ಯಾವುದು? ನಾರಿನಂಶ. ಖನಿಜಾಂಶ ಒಂದು 2-4% ಇರ್ತದೆ. ಸುಣ್ಣ ಅವಲ್ಲ ಮಿಲಿಗ್ರಾಮ್ ಅಲ್ಲಿ, ಸುಣ್ಣನು ಒಂದು 20-30 mg ಅಂತೀವಿ ನಾವು ಅಷ್ಟು ಇರುತ್ತೆ. ರಂಜಕನು ಇರುತ್ತೆ ಮಿಲಿಗ್ರಾಮ್ ನಲ್ಲಿ. ಮತ್ತೆ ಇವೆಲ್ಲದ ಜೊತೆ ಶಕ್ತಿ ಕಿಲೋ ಕ್ಯಾಲರೀಸ್ 300-350 kcal ವರೆಗೂ ಶಕ್ತಿ ಇರುತ್ತೆ. ಸೊ ನನ್ನ ಪ್ರಕಾರ ಇಲ್ಲಿ ಹೇಳ್ಬೇಕಾದ ಏನಂತ ಅಂತಂದ್ರೆ ಖನಿಜಾಂಶಗಳು ನಾರಿನಂಶ ಹೇರಳವಾಗಿ ಇರುತ್ತೆ. ಇದು ಹೆಚ್ಚಾಗಿ ಇರೋದ್ರಿಂದ ಇದರ ಹೆಚ್ಚು ಬಳಕೆಯನ್ನ ಮಾಡಬೇಕು ಅನ್ನುವಂಥದ್ದು. ಸರ್, ಇವುಗಳ ಬಳಕೆಯ ವಿಷಯಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ಹಿಂಜರಿತಾರೆ, ಅದು ತುಂಬಾ ಉಷ್ಣ ಆಗುತ್ತೆ ಅನ್ನೋ ಕಾರಣಕ್ಕೆ, ಮತ್ತೆ ಬೇರೆ ಬೇರೆ ಕಾರಣಕ್ಕೆ ಅದು ಬೇಗ ಹೊಂದ್ಕೊಳಕ್ ಆಗೋದಿಲ್ಲ. ನಾವು ಹೇಗೆ ಹಂತವಾಗಿ ಇದಕ್ಕೆ ಹೊಂದ್ಕೊಳ್ಳಂಥದ್ದು ಸರ್? ಈಗ ನನ್ನ ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ದಿನಾಲು ನಾವು ನವಣಕ್ಕಿನಲ್ಲಿ ಇರುವಂತಹ ಪದಾರ್ಥ ತಿಂತೀವಿ ಅಂತಂದ್ರು ಆಗೋದಿಲ್ಲ, ಯಾಕಂದ್ರೆ ಗಟ್ಟಿ ಅದ ಮತ್ತೆ ತಿನ್ಬೇಕಾದ್ರೆ ಅದು ಒಗ್ಬೇಕು ಮನುಷ್ಯನಿಗೆ. ಸೊ ನಾವು ತಿನ್ಬೇಕು ಅನ್ಸ್ಬೇಕಲ್ವಾ, ಸೊ ಆಗೋದಿಲ್ಲ. ಸೊ ಆದ್ರಿಂದ ಯಾವತ್ತು ನಮ್ಗೆ ಅವಶ್ಯಕತೆ ಇದೆಯೋ ಅಂತ ಟೈಮಲ್ಲಿ ಪ್ರಮುಖವಾಗಿ ತಿಂಡಿಗೆ ಅಥವಾ ಊಟಕ್ಕೆ ಉಪಯೋಗಿಸುವಂತದ್ದು. ಎರಡನೇದಾಗಿ ನಾವು ಅದನ್ನು ಉಪಯೋಗಿಸಕ್ ಆಗೋದೇ ಇಲ್ಲ, ಅದನ್ನ ತಿನ್ಲೇಬೇಕು ಆರೋಗ್ಯಕ್ಕೆ ಒಳ್ಳೇದು ಅಂತ ಬಂದಾಗ ಇದನ್ನ ಏನು ಅರಿಶಿನಲ್ ಹಾಕಿ ಏನು ಈಗ ರಾಗಿ ರೊಟ್ಟಿ ಮಾಡ್ತೀವಲ್ವಾ, ರಾಗಿ ಹಿಟ್ಟಿನ ಜೊತೆ ಒಂದಷ್ಟು ಈ ಸಿರಿಧಾನ್ಯಗಳ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದು, ಆಮೇಲೆ ಮುದ್ದೆ ಮಾಡ್ತೀವಿ, ಅಕ್ಕಿ ಹಾಕೋ ಬದಲು ಯಾವ್ದು ಬೇಕೋ ಆ ಅಕ್ಕಿನ ಹಾಕೊಂಡು ಬೇಯಿಸ್ಕೊಂಡು ರಾಗಿ ಮುದ್ದೆ ಮಾಡ್ಕೊಂಡು ತಿನ್ನುವಂತದ್ದು. ಜೊತೆಗೆ ಈ ದೋಸೆ ಮಾಡ್ತೀವಿ, ದೋಸೆ ಜೊತೆಯಲ್ಲಿ ಈ ಮಾಮೂಲು ನಮ್ಮ ಈ ನವಣೆ ಸಾವೆ ಅಕ್ಕಿಗಳನ್ನ ಉಪಯೋಗಿಸ್ಕೊಳ್ಳುವಂತದ್ದು. ಮತ್ತೆ ಚಕ್ಲಿ ಮಾಡ್ತೀವಿ, ಚಕ್ಲಿ ಟೈಮಲ್ಲಿ ಏನು ನಾವು ಮಾಮೂಲು ಅಕ್ಕಿ ಉಪಯೋಗಿಸ್ತೀವಲ್ವಾ, ಆ ಟೈಮಲ್ಲಿ ಅಕ್ಕಿ ಹಿಟ್ಟಿನ ಜೊತೆ ನವಣೆ ಸಾವೆ ಸಿರಿಧಾನ್ಯಗಳ ಹಿಟ್ಟನ್ನು ಉಪಯೋಗಿಸ್ಕೊಂತದ್ದು. ಎಲ್ಲಿ ಬೇಕೋ ನಾವು ಅಲ್ಲಿ ಸ್ವಲ್ಪ ಸ್ವಲ್ಪ ಸೇರ್ಸ್ಕೊಂತಾ ಇರಬೇಕು, ಸೇರಿಸ್ಕೊಂಡು ಇದನ್ನ ಹೊಟ್ಟೆಗೆ ಸೇರಿಸ್ತಾ ಇದ್ರೆ ನಮ್ಗೆ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಹೀಗೆ ಹಂತವಾಗಿ ನಾವು ಅದಕ್ಕೆ ಮಾಡ್ಕೋಬೇಕಾಗುತ್ತೆ. ಒಳ್ಳೇದು ಡಾಕ್ಟ್ರೆ, ಈ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ಸರ್, ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಇರ್ತೇನೆ, ಮತ್ತೆ ನನ್ನ ದೂರವಾಣಿ ಸಂಖ್ಯೆ ನಾನು ಕೊಡ್ತಾ ಇದ್ದೇನೆ, ನಾನು ಅವರಿಗೆ ಬೇಕಾದಂತ ಮಾಹಿತಿ ಕೊಡಬಲ್ಲೆ ಸರ್. ಹೇಳಿ, 9-4-2-8-3-5-0-1. ಇನ್ನೊಮ್ಮೆ ಹೇಳಿ, 9-4-6-4-2-8-3-5-0-1. ಧನ್ಯವಾದಗಳು ಡಾಕ್ಟರ್ ಶಿವಶಂಕರ್ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ ಸರ್. ಇದುವರೆಗೆ ಸಿರಿಧಾನ್ಯಗಳ ಸಂರಕ್ಷಣೆ ಹಾಗೂ ಮೌಲ್ಯವರ್ಧನೆ ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂ ಶಿವಶಂಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಏಪ್ರಿಲ್ ತಿಂಗಳ 16 ಭಾನುವಾರದಂದು ಸಿರಿಧಾನ್ಯಗಳ ಮಾರಾಟಕ್ಕೆ ಇರುವ ಅವಕಾಶಗಳು ಈ ಕುರಿತಂತೆ ಹಾಸನದ ಅವನಿ ಆರ್ಗ್ಯಾನಿಕ್ಸ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಸಿ ಜಯಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸಿರಿಧಾನ್ಯ ಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ಹಾಂ, ಈ ಹೆಲ್ಮೆಟ್ ಅಚ್ಛಾ ಹೈ, ಲೇಕಿನ್ ಯೇ ಸೇಫ್ ಹೈ ಕ್ಯಾ? ಚಿಂತಾ ಮತ್ ಕೀಜಿಯೆ, ಇಸ್ ಹೆಲ್ಮೆಟ್ ಪರ್ ISI ಮಾರ್ಕ್ ಹೈ. ಔರ್ ಮುಝೆ ಕೈಸೆ ಪತಾ ಚಲೇಗಾ ಕಿ ಯೇ ಅಸಲಿ ಹೈ? BIS ಕೇರ್ ಆಪ್ ಸೇ, ಜಹಾಂ ಆಪ್ಕೋ ಯೇ ಇಂಪಾರ್ಟೆಂಟ್ ಡೀಟೇಲ್ ಏಕ್ ಹೀ ಕ್ಲಿಕ್ ಮೇ ಮಿಲ್ ಜಾಯೇಗಿ. ಬನಿಯೇ ಜಾಗರೂಕ್ ಗ್ರಾಹಕ್, ಔರ್ ಕೋಯಿ ಭೀ ಪ್ರಾಡಕ್ಟ್ ಖರೀದನೇ ಸೇ ಪೆಹಲೇ ಉಸ್ಕಿ ಪ್ರಾಮಾಣಿಕ್ತಾ ಚೆಕ್ ಕರ್ನೆ ಕೇ ಲಿಯೇ ಆಜ್ ಹೀ ಡೌನ್ಲೋಡ್ ಕರೇ BIS ಕೇರ್ ಆಪ್. ಇದು ಇಂದಿನ ಕಿಸಾನ್ ವಾಣಿ. ಇನ್ನು ನಾಳಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಫಲಸಿರಿ, ತೋಟಗಾರಿಕಾ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಬಳದೆರೆ ಗ್ರಾಮದ ಯುವ ಕೃಷಿಕ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗೋರಾ ರವಿಶಂಕರ್. ಇದುವರೆಗೂ ನಮ್ಮ ನಿಲಯದಿಂದ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುವರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ FM ಕೇಂದ್ರ. ಈಗ ವೇಳೆ ಸರಿಯಾಗಿ 7:23. ಈಗ ಕೆಲವು ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಹಗಲುವೇಷ ಚಿತ್ರದ ಗೀತೆ. ಗಾಯಕರು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ. ಬರಗೂರು ರಾಮಚಂದ್ರಪ್ಪ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಹಂಸಲೇಖ.

ಬಂದಾಳು ಬಂದಾಳು ಚಂದಿರ ಚಕೋರಿ.